ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಂಧವರೇ ನಮಸ್ಕಾರ. ಮಂಗಳವಾರದ ನೇರ ಪ್ರಸಾರದ ಈ ಕಾರ್ಯಕ್ರಮ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. ನೀವು ಸಂಪರ್ಕ ಮಾಡಬೇಕಾಗಿರುವ ಸಂಖ್ಯೆ 200006. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ, ಹಾಗೆ ನಿಮ್ಮೊಡನೆ ಸಂವಾದ ಕರೆಗಳನ್ನು ಮಾಡ್ತಾ ಇದ್ದೀರಿ. ಹೊಸಬರಿಗೂ ಅವಕಾಶ ಇರಲಿ, ಅನುಭವಿ ರೈತರು ಮಾತಾಡಿ, ಯುವಕರು ಯುವತಿಯರು ಸಹ ಕೃಷಿಯಲ್ಲಿ ಆಸಕ್ತಿ ಇರೋರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ಮಹಿಳಾ ಕೃಷಿಕರು ಸಹ ಮಾತಾಡ್ಬೋದು. ಈಗ ಮೊದಲ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್. ಯಾರು ತಾವು? ನಾನು ಸುಬ್ರಹ್ಮಣ್ಯ ಕೋಟ್ರಗಳ ಪೊನ್ನಪೇಟೆ ತಾಲೂಕು ಶ್ರೀ ಮಂಗಳೂರು ಗುಂಟೂರು ಗ್ರಾಮ. ಹೇಗಿದೆ ಸುಬ್ರಹ್ಮಣ್ಯವರೇ ನಿಮ್ಮ ಕಡೆಗೆ ಪರಿಸರ ಪರಿಸ್ಥಿತಿ? ಪರಿಸರ ಒಳ್ಳೆ ಮಳೆ ಆಗಿತ್ತು. ಮಳೆ ಆದ್ರಿಂದ ಎಲ್ಲ ಹಚ್ಚ ಹಸುರಾಗಿ ಬ್ರಹ್ಮಗಿರಿ ಬೆಟ್ಟ ಎಲ್ಲ ಬಹಳ ಶೋಭೆಯಲ್ಲಿದೆ. ಈ ಸಾರಿ ಇರುಪು ಬೆಟ್ಟ ನಿಮಗೆ ಹತ್ತಿರ ಅಲ್ಲ ಸರ್? ಈ ಸಾರಿ ಭತ್ತ ಎಷ್ಟು ಹಾಕೊಂಡಿದ್ದೀರಿ? 10 ಎಕರೆ ಹಾಕೊಂಡಿದ್ದೀವಿ ಸರ್. 10 ಎಕರೆ ಭತ್ತ? ಹೌದೌದು. ಯಾವ್ದು ತಳಿ ಹಾಕೊಂಡಿದ್ದೀರಿ? ನಾವು 5 ಎಕರೆ ತುಂಗ ಹಾಕಿದ್ದೀವಿ, 5 ಎಕರೆ ಹತ್ತಿರ ಹಾಕಿದ್ದೀವಿ. ತುಂಗಕ್ಕೂ ಹತ್ತಿರಕ್ಕೂ ಏನು ವ್ಯತ್ಯಾಸ ಅನಿಸುತ್ತೆ? ಇಲ್ಲ, ನಾವು ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು. ನಾನು ಬಿ ಕೆ ಬಿ ಆಗ್ತಾ ಇದ್ದೆ ಹೇಳದಲ್ಲ ಮೊದಲು ಒಂದ್ಸಲ, ಅಂದ್ರೆ ಯಾನೆಗಳ ಹಾವಳಿ ಕಾಟದಿ ಬಹಳ ಇದು, ಅದು ಎತ್ತರ ಬೆಳೆಯೋದ್ರಿಂದ ಎಲ್ಲ ಒಂದು ಎಲ್ಲ ಹಾಳು ಮಾಡ್ಬಿಡುತ್ತೆ. ಮತ್ತೆ ತಿನ್ನೋದು ಹುಲ್ಲು ಕೂಡ ಸಿಗೋದಿಲ್ಲ ಭತ್ತ. ಇದಾದ್ರೆ ಸ್ವಲ್ಪ ಶಾರ್ಟ್ ಬೇಗ ಬರುತ್ತೆ ಅಂತ ಹೇಳಿ ನೋಡುವ ಈ ವರ್ಷ ಚೇಂಜ್ ಮಾಡಿದೀವಿ. ಈ ವರ್ಷ ನಾಟಿ ಮಾಡೋ ಸಮಯ ಏನಾದ್ರು ವ್ಯತ್ಯಾಸ ಆಯ್ತಾ? ಇಲ್ಲ, ನಾವು ಮೊದಲೇ ಮಳೆಗೆ ತುಂಗ ಮೊದಲೇ ಹಾಕ್ಬಿಟ್ಟು 5 ಎಕರೆ. ಮತ್ತೆ ಹತ್ತಿರ ನಾವು ಲೇಟ್ ಮಾಡಿ ಮಾಡುದು, ಯಾಕೆಂತ ಹೇಳಿದ್ರೆ ಅದು ಇನ್ನೂ ಬೇಗ ಬರುತ್ತೆ ಅಂತ ಒಂದು ದಿವಸದೊಳಗಡೆ. ಅದು ಈಗ ಒಂದು 10 ಡೇಸ್ ಆಯ್ತು ಅಷ್ಟೇ. ಒಳ್ಳೆ ಮಳೆಗಾಲ ಸಿಕ್ತು ಬಿಡಿ, ಜೋರ್ ಮಳೆ ಬಿಟ್ಟ ಮೇಲೆ ನಾವು ಸ್ಟಾರ್ಟ್ ಮಾಡುದು. ಆಮೇಲೆ ನಾಟಿ ಆದ್ಮೇಲೆ ಸ್ವಲ್ಪ ಮಳೆ ಬಂತು, ಏನೋ ಅಷ್ಟೇ, ಪ್ರಾಬ್ಲಮ್ ಆಗಿಲ್ಲ. ಭತ್ತದ ಕೃಷಿ ವಿಚಾರದಲ್ಲಿ ಖುಷಿಯಾಗಿದ್ದೀರಿ? ಹೌದೌದು, ಬೆಳೆ ಚೆನ್ನಾಗಿ. ಆನೆಗಳು ಏನು ಸಿಗುತ್ತೆ, ಎಷ್ಟು ಕೈಗೆ ಬರುತ್ತೋ ಗೊತ್ತಿಲ್ಲ. ಯಾವಾಗಲೂ ಬರ್ತಾ ಇದೆ ಮನೆ ಮುಂದುಗಡೆ ಬಂದು. ಆನೆಗಳು ಪೈರು ಮಾಗಿದಾಗ ಬರುತ್ತಾ ಅಥವಾ ಮಧ್ಯದಲ್ಲಿ ಭೇಟಿ ನೀಡಿ ಹೋಗ್ತಾವ? ಪೈರಿ ಒಂದ್ಸಲ ಬಂದಿತ್ತು. ನಾನು ಅಗೆ ಗದ್ದೆ ಸುತ್ತ ಸಣ್ಣ ಈ ಬೈಂಡಿಂಗ್ ವೈರ್, ಸ್ಟೀಲ್ ಬೈಂಡಿಂಗ್ ವೈರ್ ಅನ್ನ ಟಾಟಾ ಕೊಟ್ಟು ರೌಂಡ್ ಒಂದ್ಸ ಕಟ್ಟಿದ್ದೆ. ಯಾರೋ ಹೇಳಿದ್ರು ಇದ್ರೆ ಬರೋದಿಲ್ಲ ಇದ್ರ ಕುಳಿತೆ ಅಂತ. ಮತ್ತೆ ಈ ಕಾಫಿ ಚೀಲ ವೈಟ್, ಅದನ್ನ ಫ್ಲಾಗ್ ತರ ಹತ್ತಿಗೆ ಒಂದೊಂದು ಗೂಟ ಹಾಕಿ ಫ್ಲಾಗ್ ತರ ಮಾಡಿ, ಬಟ್ ಬಂದಿಲ್ಲ. ಹಾಗೆ ಬಂದಿಲ್ಲ, ನಾಟಿಗೆ ಕಷ್ಟ ಅಂತ ನೋಡಿ. ಇಲ್ಲ, ಮಾಡಿ ಮಾಡಿ, ಅದನ್ನು ಮಾಡಿ. ಅಲ್ಲ, ಅದೇ ಮಾಡೋದಿದ್ದಿ. ಆಗಲ್ಲ ಅನ್ನೋದಕ್ಕಿಂತ ಮಾಡ್ಲಿಕ್ಕೆ ಏನ್ ಕಷ್ಟ ಅಲ್ವಾ? ಇದೇನು ದೊಡ್ಡ ವೆಚ್ಚದಾಯಕ ಸಂಗತಿನೂ ಅಲ್ಲ ಅಲ್ವಾ? ಇಲ್ಲಿ ಯಾರು ಮಾಡೋದಿಲ್ಲ ಸರ್ ಗದ್ದೆ, ಹಾಗಾಗಿ ಕಷ್ಟ. ಅಲ್ಲ, ಯಾರು ಮಾಡದೇ ಇರುವ ಪ್ರದೇಶದಲ್ಲಿ ನೀವು ಮಾಡಿ ಆ ಸಮಸ್ಯೆಗಳನ್ನ ನಿಭಾಯಿಸೋದು ಅಥವಾ ಸಮಸ್ಯೆಗಳು ದೂರ ಆಗೋ ರೀತಿಯಲ್ಲಿ ಗಮನ ಹರಿಸೋದಿದೆಯಲ್ಲ ಅದೇ ದೊಡ್ಡದು. ಹೌದು. ಈ ಜೇನು ಪೆಟ್ಟಿ ಜೇನು ಈಗ ಬರೋದಿಲ್ಲ ಅಂತೆಲ್ಲ ಆರ್ಟಿಕಲ್ ಓದಿದ್ದೆ. ಬಟ್ ಲಾಸ್ಟ್ ವೀಕ್ ಒಂದು ಆನೆ ನಮ್ಮ ಮನೆ ಹತ್ರ ಬಂದು ಜೇನು ಪೆಟ್ಟಿಗೆನೆ ಎದ್ದು ಬಿಸಾಕ್ಬಿಡ್ತು. ಓಹೋ, ಜೇನು ಪೆಟ್ಟಿಗೆನ ಆ ಕಡೆಗೆ ಬಿಸಾಕಿ ಏನ್ ಮಾಡಿಲ್ಲ, ಕಿತ್ತಾಕ್ಬಿಟ್ಟು ಸ್ವಲ್ಪ ಕಬ್ಬು ಗುಬ್ಬ ಎಲ್ಲ ಹಾಕಿದ್ದು ಮನೆ. ಓಹೋ, ನೋಡಿಲ್ಲ ಲೂಟಿ ಮಾಡ್ಕೊಂಡು ಹೋಯ್ತು. ವಿಚಿತ್ರ ವಿಚಿತ್ರ ಅದೇ ಆಗ್ತದೆ ಆಗ್ತದೆ ಕೆಲವೊಂದ್ಸಾರಿ ಅಪರೂಪಕ್ಕೆ ವೈರುದ್ಧವಾದ ಸಂಗತಿಗಳು ಘಟಿಸ್ತವೆ. ಬಟ್ ಏನ್ ಮಾಡಕ್ಕಾಗಲ್ಲ ಬಿಡಿ, ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಲ್ಲ, ಇನ್ನೊಂದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅಥವಾ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಕಾಯ್ಬೇಕು. ಅದೇ ಅದೇ, ಸುಖಕ್ಕೂ ಅಂತ್ಯ ಇದೆ, ಕಷ್ಟಕ್ಕೂ ಅಂತ್ಯ ಇದೆ. ನಿಜ. ಹೌದೌದು. ಮತ್ತೆ ಮತ್ತೆ ಒಂದ್ ಸರ್, ಇದು ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಯೋಜನೆ ಇದೆ, ಅದು ರೈತರಿಗೆ ಏನಾದ್ರು ಬೆನಿಫಿಟ್ ಇದೆ ಅಂತ ಮೊದಲೊಂದ್ಸಲ ತಿಳ್ಕೊಳ್ಳಿ. ಹೌದು, ಇದೆ ಇದೆ ಇದೆ. ಅದರಲ್ಲಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಕೊಯ್ಲೋತ್ತರ ತಂತ್ರಜ್ಞಾನವನ್ನ ನೀವು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ರೈತ ಸಂಪರ್ಕ ಕೇಂದ್ರವನ್ನ ನೀವು ಭೇಟಿ ಮಾಡಿದ್ರೆ ಇತ್ತೀಚಿಂದು ಮತ್ತು ಹಳೆದು ಎಲ್ಲ ಹೇಳ್ತಾರೆ. ಹೌದು. ಪ್ರಶ್ನೆ ತಮಗೆ ಸುಬ್ರಹ್ಮಣ್ಯವರೇ, ಯಾವ ಬೆಳೆಯಲ್ಲಿ ಹಣ್ಣುಗಳನ್ನ ಕೀಳುವ ಅಗತ್ಯ ಇಲ್ಲ, ಹಣ್ಣುಗಳು ನೆಲಕ್ಕೆ ಬಿದ್ದಾಗ್ಲೂ ಅವು ಬಿರುಕಾಗೋದಿಲ್ಲ ಅಥವಾ ಹಾಳಾಗೋದಿಲ್ಲ, ಯಾವ ಬೆಳೆ ನೀವು ಕಂಡಂತೆ ಅಂತ ಅನ್ಕೊಂಡು ಹೇಳ್ಬೇಕು. ನಮ್ಮ ಕೊಡಗಿನಲ್ಲೂ ಆ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಅಲ್ಲಲ್ಲಲ್ಲಿ ಹಣ್ಣಾದ್ಮೇಲೆ ಕೆಳಗೆ ಬೀಳ್ತವೆ, ಬಿದ್ದ್ಮೇಲೆ ಬಿರುಕಾಗೋದಿಲ್ಲ, ಹಾಳಾಗೋದಿಲ್ಲ, ಆರಾಮಾಗಿ ಎರಡು ನಾಲ್ಕು ದಿನ ಇಟ್ಕೊಂಡು ಬಳಸ್ಬೋದು. ಅದು ಯಾವ ಹಣ್ಣು ಅಂತ. ಹಾ ನೋಡಿ, ನಾನು ಇನ್ನು ಸ್ವಲ್ಪ ಕ್ಲೂ ಹೇಳೋಣ ಅಂತ ಅನ್ಕೊಂಡು ಇರುವಾಗ್ಲೇನೆ ಸರಿಯಾಗಿ ಹೇಳಿದ್ರಿ, ಪ್ಯಾಷನ್ ಫ್ರೂಟ್. ನಿಮ್ಗೆ ಅನುಭವ ಆಗಿದೆ, ಸರಿಯಾಗಿ ನೆನಪಿ ಬಂತು. ಮತ್ತಿನ್ಯಾವ್ದಾದ್ರು ಬೆಳೆಗಳಲ್ಲಿ ನೀವು ಕಂಡಂತೆ ಈ ತರದ ಸನ್ನಿವೇಶಗಳಿದಾವ? ಹಣ್ಣುಗಳೇ ಬೀಳೋದು, ಆದ್ರೆ ಬಿದ್ಮೇಲೆ ಹೋಳಾಗ್ಬಾರ್ದು, ಹಾಳಾಗ್ಬಾರ್ದು. ಈ ಕಾಡು ಮಾವಿನಕಾಯಿ ಮೋಸ್ಟ್ಲಿ ಅಲ್ಲ, ಆದ್ರೂ ಒಂದು ತುಂಬಾ ಹಣ್ಣಾಗಿ ಬಿದ್ರೆ ಒಡೆಯುತ್ತೆ. 80% ಹಾಳಾಗೋದಿಲ್ಲ. ಕಾಡು ಮಾವಿನ ಹಣ್ಣು ಅಲ್ವಾ? ಹೌದು ಸರ್. ಆದ್ರೂ ಹೇಳಕ್ಕಾಗಲ್ಲ, ಸ್ವಲ್ಪನಾದ್ರೂ ಹಾಳಾಗ್ತದಲ್ವಾ? ಹೌದೌದು. ಪ್ಯಾಷನ್ ಫ್ರೂಟ್ ನಲ್ಲಿ ಒಂದು ಹಣ್ಣು ಬಿರುಕಾಗೋದಿಲ್ಲ, ಹೋಳಾಗೋದಿಲ್ಲ, ಹಾಳಾಗೋದಿಲ್ಲ ಅಲ್ವಾ? ಹಾಳಾಗೋದಿಲ್ಲ. ಹೌದು ಹೌದು, ಬಹಳ ಫ್ರೆಶ್ ಆಗಿರುತ್ತೆ. ನಿಮ್ಮಲ್ಲಿ ಪ್ಯಾಷನ್ ಫ್ರೂಟ್ ಬಳ್ಳಿಗಳು ಎಷ್ಟಿದಾವೆ? ಹಾಗೇನಿಲ್ಲ, ಒಂದ್ ಐದಾರು ಬಳ್ಳಿ ಇದೆ ತೋಟದ ಬಗ್ಲಲ್ಲಿ, ಸಗಡಿ ಗುಡ್ಡೆ ಹತ್ರ ಎಲ್ಲ ನಟ್ಟಿದೀವಿ. ನೀವು ಬಳಸ್ಕೊಂಡು ಮಾರಾಟ ಮಾಡ್ತೀರಾ? ಮಾರಾಟಕ್ಕೆ ಇದಿಲ್ಲ ಸರ್, ನಾವು ಈಗ ಮಳೆಗಾಲದಲ್ಲಿ ಯೂಸ್ ಮಾಡೋಲ್ಲ. ಮತ್ತೆ ಮಳೆಗಾಲದಲ್ಲಿ ಅದು ಹಣ್ಣು ಬರೋದಲ್ವಾ? ಹಣ್ಣು ಬರೋದು ಜಾಸ್ತಿ ಇಲ್ಲ, ಬೇಸಿಗೆಯಲ್ಲಿ ಬರುತ್ತೆ ಸರ್. ಹೌದಾ? ತುಂಬಾ ಬೇಸಿಗೆಯಲ್ಲಿ ಬರೋಲ್ಲ, ಡಿಸೆಂಬರ್ ಜನವರಿ ಬರುತ್ತೆ. ಅದರಲ್ಲಿ ಜ್ಯೂಸ್ ಮಾಡ್ತೀವಿ, ಜ್ಯೂಸಿಗೆ ಇಟ್ಕೊಳ್ತೀವಿ. ಹಾಗೆ ತಿನ್ನೋದಿಲ್ವಾ ನೀವು? ಹಾಗೆ ಮಕ್ಕಳಾಗಿರೋ ತಿಂತಿದ್ದು ಇಲ್ಲ, ಈಗ್ಲೂ ತಿನ್ನಿ, ಬಹಳ ಚೆನ್ನಾಗಿರುತ್ತೆ. ಹಾಗೆ ಎರಡು ಹೋಳು ಮಾಡೋದು ಅಥವಾ ಜಜ್ಜಿಕೊಂಡು ಒಂದು ಚಮಚನೋ ಅಥವಾ ಹಾಗೆ ಬಾಯಲ್ಲೇ ಕಚ್ಕೊಂಡು ತಿನ್ಬಹುದು. ಒಂದಲ್ಲ ನಾಲ್ಕು ಹಣ್ಣುಗಳನ್ನ ಒಬ್ಬೊಬ್ರು ಆರಾಮಾಗಿ ತಿನ್ಬಹುದು ಒಂದೊಂದು ದಿನಕ್ಕೆ. ಮತ್ತೆ ಅದರದ್ದು ಫ್ಲೇವರ್ ಕೂಡ ಅಷ್ಟು ಸ್ವೀಟ್. ಹೌದು ಹೌದು, ಸುಗಂಧ. ನಿಜ, ಒಳ್ಳೆ ಸುಗಂಧ. ನಿಜ, ಆ ಹಣ್ಣಿನ ರಸನೂ ಒಂಥರ ಸುವಾಸನೆಯಿಂದ ಕೂಡಿರುತ್ತೆ. ಅದರ ಹೂವು ಸುಂದರವಾದ ಹೂವು ಅಲ್ವಾ? ಅದಕ್ಕೆ ಯಾವ ಟ್ರೀಟ್ಮೆಂಟ್ ಇಲ್ಲ, ಸುಮ್ಮನೆ ಆಗಿದೆ. ಏನ್ ಬರುತ್ತೆ, ಒಳ್ಳೆ ಫಸಲು ಬೀಳುತ್ತೆ. ಹೌದು, ಕೆಲವೊಬ್ರು ಸಂಸ್ಕರಣೆ ಮಾಡ್ಲಿಕ್ಕೆ ಒಂದೊಂದು ಹಣ್ಣಿಗೆ 2 ರೂಪಾಯಿಂದ ಹಿಡಿದು 5 ರೂಪಾಯಿ 10 ರೂಪಾಯಿ ತನಕ ತೆಗೆದುಕೊಳ್ಳೋರು ಇದ್ದಾರೆ. ಕೆಲವೊಬ್ರು ಅದನ್ನೇ ಒಂಥರ ಪ್ರೀತಿಯಿಂದ ಮಾರಾಟ ಮಾಡಿ ವರ್ಷಕ್ಕೆ 1,000-2,000 ಕಿಲೋಗ್ರಾಮ್ನಷ್ಟು ಬೇರೆಯವರಿಗೆ ಕೊಡ್ತಾರೆ. ಅದೇ, ಅದನ್ನೇ ಬೆಳೆಸಿದ್ರೆ ಆಗ್ಬಹುದು. ನಮ್ದೀಗ ಗೋಣಿ ಹಬ್ಬ ಕಿತ್ತಳೆ ಸಹಕಾರ ಸಂಘದವರು ಎರಡು ಹಾಕ್ತಾರೆ. ಹಾ ಹಾ, ಎಲ್ಲ ಫ್ರೂಟ್ಸ್ ಗಳನ್ನು ತಂದಿ ತಗೊಳ್ತೀವಿ ಅಂತ. ಹಾ ಹಾ ಹಾ ಹಾ, ನಾವು ಆತರ ಏನು ಕಮರ್ಷಿಯಲ್ ಮಾಡಿಲ್ಲ, ಸುಮ್ಮನೆ. ಗುಣಿಕೊಪ್ಪ ಕಿತ್ತಳೆ ಸಹಕಾರಿ ಸಂಘನ? ಹೌದೌದು, ಕಿತ್ತಳೆ ಸಹಕಾರಿ. ಜ್ಯೂಸ್ ಫ್ಯಾಕ್ಟರಿ ಇದೆ ಸರ್ ಅಲ್ಲಿ. ಅಲ್ಲಿ ಈ ಹಣ್ಣು ಬಳಸ್ಕೊಂತಾರೆ? ಎಲ್ಲ ಹಣ್ಣು ಕೇಳ್ತಾರೆ ಅವರೆಲ್ಲ, ಫ್ರೂಟ್ ಪ್ರೊಸೆಸ್ ಮಾಡ್ತಾರೆ. ಯಾವ್ದು ಬೆಳೆದ್ರು ತಗೊಳ್ತೀವಿ ಅಂತ ಹೇಳಿದ್ರೆ ನೋಡಿ ನೋಡಿ ನೋಡಿ ಆತರ. ಆಮೇಲೆ ಇದನ್ನ ಹಣ್ಣನ್ನ ಸಂಗ್ರಹಿಸೋದು ಸುಲಭ. ಹೌದು ಸರ್, ಇಡೋದು ಸುಲಭ. ನಮ್ಮ ಕಿತ್ತಳೆ ಹಣ್ಣಾಗೆ ಹಾಳಾಗೋದೇನಿಲ್ಲ ಅಲ್ವಾ? ನಿಜ ನಿಜ ನಿಜ. ಖುಷಿ ಆಯ್ತು ಸುಬ್ರಹ್ಮಣ್ಯ ಅವರೇ, ಉತ್ತರ ಸರಿಯಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ, ಭತ್ತ ಚೆನ್ನಾಗಿ ಬರಲಿ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಹಾಗೆ ನಿಮ್ಮೊಡನೆ ನೇರ ಸಂವಾದ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ಕಡತವಾಯಿತು. ಕರೆ ಮಾಡಿ 200006 200006. ನಮಸ್ಕಾರ ಹೇಳಿ, ಯಾರು ತಾವು? ಸರ್ ನಮಸ್ತೆ, ನಾನು ಬೇಕಮ್ಮಣ್ಣ ಮಧುಕುಮಾರ್, ಅವರ ಗ್ರಾಮ. ಹೆಸರೇನಂದ್ರಿ? ಮಧುಕುಮಾರ್ ಬೇಕಮ್ಮಣ್ಣ. ಮಧುಕುಮಾರ್ ಎಂತ ಊರಂದ್ರಿ? ತಾವಳಗೇರಿ ಗ್ರಾಮ, ಹೋಬಳಿ. ತಾವಳಗೇರಿ ಗ್ರಾಮ. ಓಕೆ ಮಧುಕುಮಾರ್ ಅವರೇ, ಈ ವರ್ಷ ಭತ್ತ ಹಾಕೊಂಡಿದ್ರ? ಹಾಕ್ತೀನಿ ಸರ್. ಎಷ್ಟು ಬೆಳೆದಿದ್ರಿ? ಒಂದು 2 ಎಕರೆ ಹಾಕಿದ್ದೀನಿ. ಯಾವ ತಳಿ ಹಾಕೊಂಡಿದ್ರಿ? ಇಂಟಾನ್. ಇಂಟಾನ್? ಹೌದು. ಇಂಟಾನ್ ನಿಮ್ಗೆ ಬಹಳ ಇಷ್ಟನ? ಇಂಟಾನ್ ಮಾಮೂಲಿ ಮಧ್ಯ ಮಧ್ಯ ಹಾಕ್ತೀವಿ ನಾವು. ಕಳೆದ ವರ್ಷ ಬೇರೆ ಹಾಕಿದ್ದೆ, ಈ ವರ್ಷ ಚೇಂಜ್ ಮಾಡಿ ಇಂಟಾನ್ ಹಾಕಿದ್ದೆ. ಕಾಫಿ, ಕಾಳುಮೆಣಸು, ಮತ್ತಿನ್ಯಾವ್ದು ಬೆಳೆ ಬೆಳಿತೀರಿ ಭತ್ತ ಜೊತೆಗೆ? ಕಾಳುಮೆಣಸು ಮತ್ತೆ ಬಾಳೆ. ಬಾಳೆ ಇದೆ. ತೆಂಗು ಇದೆಯಾ? ತೆಂಗು ತೆಂಗು ಇದೆ ಅಂತಂದ್ರಲ್ವಾ? ಹೌದು ಸರ್. ಎಷ್ಟು ಮರಗಳಿದಾವೆ ತೆಂಗು? ಒಂದು 50 ಮರ ಇದೆ. ಮಾರಾಟಕ್ಕೆ ಆಗುವಷ್ಟು ಇದಾವೆ ಅಲ್ವಾ? ಖರ್ಚಿಗಾಗಿ ಮಾರ್ತೀವಿ ಲೋಕಲ್ ಮಾರ್ಕೆಟ್ ಅಲ್ಲಿ. ಬಾಳೆ ಎಷ್ಟು ತರನಾದ ಬಾಳೆ ಇದೆ ನಿಮ್ಮಲ್ಲಿ? ಒಂದು ಬಳೆ ಲಕ್ಷ್ಮಿ ಹಾಕಿದ್ದೀವಿ. ಇನ್ನು ಬೇರೆ ಬೇರೆ ತಂದು ಮರ ಬಾಳೆ ಇದೆ, ಮತ್ತೆ ಅಂದ್ರೆ ನಮ್ ಖರ್ಚಿಗೆ ಇರೋದಿದೆ. ಬೇರೆ ತಳಿಗಳು ಇದೆ ಅಲ್ಲಿ. ಆನೆಗಳು ನಿಮ್ ಕಡೆಗೆ ಬರೋದಿಲ್ವಾ? ಆನೆ ಇಲ್ಲ ಸರ್. ಓಹೋ ಪರವಾಗಿಲ್ಲ. ಆನೆ ಬರುತ್ತೆ ಅಂತಂದ್ರೆ ಬಾಳೆ ಹೋಗ್ಬಿಡುತ್ತೆ. ಹೌದು ಸರ್, ಹೌದು. ಆನೆಗಳಲ್ದಲ್ಲ ಬೇರೆ ಪ್ರಾಣಿಗಳ ಕಾಟನು ನಿಮ್ಮಲ್ಲಿ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಕಾಡಂದಿ ಇದೆ. ಕಾಡಂದಿ ಬರ್ತದೆ, ಮನುಷ್ಯನ ಬಡ್ಡೆಗೆಲ್ಲ ಗುತ್ತದೆ. ಓಹೋಹೋ. ಕಾಡು ಹಂದಿ ಮನುಷ್ಯನ ಬಡ್ಡೆಗೆ ಬರದಂಗೆ ಏನಾದರೂ ನೀವು ಉಪಾಯವನ್ನ ಬಳಸ್ಕೊಂಡು ದೂರ ಇಟ್ಟಿದ್ದೀರಾ? ಏನು ಇಲ್ಲ ಸರ್, ಮಧ್ಯ ತೊಂದರೆ ಮಾಡ್ತಾ ಇರ್ತದೆ. ಇಲ್ಲ, ಕೆಲವೊಬ್ರು ಆ ಮೆಣಸಿನ ಬಳ್ಳಿ ಸುತ್ತ ಚೀಲಗಳನ್ನ ಅಥವಾ ಸೀರೆಗಳನ್ನ ಕಟ್ಬಿಟ್ರೆ ಅದ್ ನೋಡಿ ಹತ್ರ ಬರೋದಿಲ್ಲ ಅಂತ ಹೇಳೋದಿದೆ. ಅದು ಸ್ವಲ್ಪ ಸೀರೆಗಳು ಅಷ್ಟೊಂದು ಬೇಕು. ಹಳೆ ಸೀರೆಗಳು ಅಥವಾ ಸಿಮೆಂಟ್ ಚೀಲ ತರ, ಗೊಬ್ಬರ ಚೀಲಗಳ ತರ ಉಪಯೋಗಿಸ್ಕೊಂಡು ನೋಡಿ, ಪ್ರಯತ್ನ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ, ಅದು ಹುಡುಕ್ಬೇಕಷ್ಟೇ. ಹೌದು ಹೌದು. ಪ್ರಶ್ನೆ ತಮಗೆ ಮಧುಕುಮಾರ್ ಅವರೇ, ಯಾವ ಗಿಡಗಳ ಹಣ್ಣುಗಳನ್ನ ನೇರವಾಗಿ ತಿನ್ಲಿಕ್ಕೆ ಆಗೋದಿಲ್ಲ? ಕೆಲವೊಂದು ಗಿಡಗಳಲ್ಲಿ ಹಣ್ಣುಗಳು ಬರ್ತವೆ, ಕಾಯಿ ಚೆನ್ನಾಗಿ ತಿಂತೀವಿ ನಾವು, ತರಕಾರಿಯಾಗಿ ಉಪಯೋಗಿಸ್ಕೊಳ್ತೀವಿ, ಹಣ್ಣನ್ನು ತರಕಾರಿಯಾಗಿ ಬಳಕೆ ಮಾಡೋದಿದೆ, ಆದ್ರೆ ನೇರವಾಗಿ ತಿನ್ಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಮಾವಿನ ಹಣ್ಣನ್ನು ನೇರವಾಗಿ ತಿಂತೀವಿ, ಕಾಯಿನೂ ಸ್ವಲ್ಪ ಪ್ರಮಾಣದಲ್ಲಿ ತಿಂತೀವಿ, ಆದರೆ ಕೆಲವೊಂದು ಗಿಡಗಳ ಹಣ್ಣುಗಳನ್ನು ನಾವು ನೇರವಾಗಿ ತಿನ್ನಲಿಕ್ಕೆ ಅಷ್ಟೊಂದು ಸುಲಭ ಆಗೋದಿಲ್ಲ. ಕಾಯಿಗಳನ್ನು ದಿನನಿತ್ಯ ನಾವು ತರಕಾರಿಗೆ ಆಗಿಂದಾಗೆ ಉಪಯೋಗಿಸ್ಕೊಳ್ಳೋದಿದೆ ಅಥವಾ ದಿನನೂ ಬಳಕೆ ಮಾಡ್ಕೊಳ್ಳೋದಿದೆ, ಯಾವುದದು ಅಂತ ಹೇಳ್ಬೋದಾ? ಹೌದು, ನೀವೂ ಉಪಯೋಗಿಸ್ಕೊಳ್ತಾ ಇರ್ತೀರಿ, ನೀವೂ ಬೆಳೆದಿರ್ತೀರಿ, ಈ ಗಿಡಗಳ ಕಾಯಿಗಳನ್ನು ಉಪಯೋಗಿಸ್ಕೊಂಡಿರ್ತೀರಿ, ಹಣ್ಣುಗಳನ್ನು ಬಳಸ್ಕೊಂಡಿರ್ತೀರಿ, ಕೆಲವೊಂದು ಹಣ್ಣುಗಳನ್ನು ಇನ್ನು ಅಡುಗೆಗೂ ಬಳಕೆ ಮಾಡಲಿಕ್ಕೆ ಇಷ್ಟಪಡಲ್ಲ, ಆದರೂ ಉಪಯೋಗಿಸ್ಕೊಳ್ಬೋದು, ಯಾವುದು ಒಂದೋ ಎರಡೋ ಹೇಳ್ಬೋದಾ? ಕಟ್ ಅಂತ ಯೋಚನೆ ಬರಲ್ಲ. ಅದ ನೋಡಿ ನೋಡಿ, ಸೂಕ್ಷ್ಮವಾಗಿ ಹೇಳಿದೆ, ನೀವು ಕೈತೋಟದಲ್ಲಿ ಬೆಳೆಯುವ ಗಿಡಗಳಿವು, ಹಣ್ಣುಗಳನ್ನು ನೇರವಾಗಿ ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಜನ, ಆದರೆ ಕಾಯನ್ನು ಇಷ್ಟಪಟ್ಟು ಉಪಯೋಗಿಸ್ಕೊಳ್ತಾರೆ. ನೆನಪಾಗ್ತಲ್ವಾ? ಇಲ್ಲ ಸರ್. ಹೌದು, ನೋಡೋಣ ಮುಂದಿನ ಕರೆ ಉತ್ತರ ನಿಮಗೆ ಸಿಗುತ್ತೆ, ಕೇಳ್ತಾ ಇರ್ರಿ. ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಬಹಳ ಸುಲಭವಾದ ಪ್ರಶ್ನೆ ಅಂತ ಅನಿಸುತ್ತೆ, ಆದರೆ ಸ್ವಲ್ಪ ಯೋಚನೆ ಮಾಡಬೇಕು. ನೀವೇ ಕೆಲವೊಂದು ಸಾರಿ ಹಾಕಿ ಎಷ್ಟೋ ಸಾರಿ ಬೆಳೆದಿದ್ರಿ, ಬಳಸ್ಕೊಂಡಿದ್ರಿ, ಆದರೆ ಹಣ್ಣುಗಳನ್ನು ನೇರವಾಗಿ ತಿಂದಿಲ್ಲ ಅಥವಾ ಉಪಯೋಗಿಸ್ಕೊಳ್ಳೋಕ್ಕೂ ಅಷ್ಟು ಇಷ್ಟಪಡಲ್ಲ ಕೆಲವೊಂದು ಗಿಡಗಳ ಹಣ್ಣುಗಳನ್ನು. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ, ನಿಮ್ಮ ಹೆಸರು? ನನ್ನ ಗಣೇಶ್ ನಾಯಕ್ ಅಂತ. ದಿನೇಶ್ ನಾಯಕ್, ಎಲ್ಲಿಂದ? ಗಣೇಶ್ ನಾಯಕ್. ಗಣೇಶ್ ನಾಯಕ್, ಗಣೇಶ್ ದಿನೇಶ್ ಒಂದೇ ತರ ಕೇಳಿತ್ತು. ಗಣೇಶ್ ನಾಯಕರು ಎಲ್ಲಿಂದ ಸ್ವಾಮಿ? ಇದು ಕಾಸರ ತಾಲೂಕು, ಇಲ್ಲಿ ಪೆರ್ಲಾ ನಲ್ಕ. ಈಗ ಕರೆ ಮಾಡ್ತಾ ಸ್ವಲ್ಪ ಕಡಿಮೆ. ಹೌದು, ಯಾಕೆ ಅಂದ್ರೆ ಲೈನ್ ಸಿಕ್ಕಿ ಬೇಕಲ್ಲ. ಹಾಗೆ ಲೈನ್ ಕೆಲವೊಂದ್ಸರಿ ಸಿಗುದಿಲ್ಲ, ಮಾರ್ಗ ಸಿಗುದಿಲ್ಲ, ಮತ್ತೆ ಬೇರೆಯವ್ರನ್ನು ಮಾತಾಡಲಿ ಅನ್ನೋ ಒಂದು ಅಭಿಲಾಷನೂ ಇದೆ ಅಲ್ವಾ? ಮತ್ತೆ ಚಿತ್ರಕಾರರೆಲ್ಲ ಮಾಡ್ತೇನೆ ಈಗ ಕಡಿಮೆ. ಹೌದು ಹೌದು ಹೌದು. ದಿನೇಶ್ ನಾಯಕರು ಕೃಷಿಕರ? ಎಲ್ಲ ಕೃಷಿಗೆ ಅನುಭವ ಉಂಟು, ಸದಾರ ಅನುಭವ ಉಂಟು. ಓಹೋ, ಅನುಭವ ಉಂಟು. ಆದ್ರೆ ಕೃಷಿ ಮಾಡ್ತಾ ಅಲ್ವಾ? ಕೃಷಿ ಮಾಡ್ಲಿಕ್ಕೆ ಜಮೀನು ಸ್ವಲ್ಪ ಕಡಿಮೆ ನಮ್ಗೆ, ಕೇರಳ ಅಲ್ಲ. ಅಲ್ಲ ಇರ್ಲಿ, ಏನು ಕೆಲವೊಬ್ರು ಕಾಲ್ ಎಕರೆ ಅಥವಾ 10-20 ಸೆಂಟ್ಸ್ ಜಾಗದಲ್ಲಿ ಸಖತ್ತಾಗಿ ತರಕಾರಿಗಳು ಅದು ಇದು ಬೆಳ್ಕೊಂಡು ಬಹಳ ಸೊಗಸಾದ ಆದಾಯವನ್ನು ಮಾಡ್ಕೊಂಡಿರೋದಿದೆ. ಅದು ನಮ್ದು ಗುಡ್ಡ ಪ್ರದೇಶ, ಆಗುದಿಲ್ಲ. ಹಾಗೆ ಹಾಗೆ, ಆದ್ರೂ ಮನಸ್ಸು ಮಾಡಿ ಆಗುತ್ತೆ. ಏನೆಲ್ಲ ಏನೆಲ್ಲ ಕಷ್ಟಗಳ ಮಧ್ಯದಲ್ಲಿನೂ ಒಂಥರ ತೃಪ್ತಿ ನೆಮ್ಮದಿ ಹಣದ ಗಳಿಕೆ ಮಾಡ್ಕೊಂಡಿರೋರು ಇದ್ದಾರೆ. ಹೌದು. ದಿನೇಶ್ ನಾಯಕರೇ, ಗಣೇಶ್ ನಾಯಕರೇ, ಈಗ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ವಿ, ಯಾವ ಗಿಡಗಳ ಹಣ್ಣುಗಳನ್ನು ನೇರವಾಗಿ ತಿನ್ಲಿಕ್ಕೆ ಆಗೋದಿಲ್ಲ ಅಂತ? ಕಾಯಿಗಳನ್ನ ಬಳಸ್ಕೊಳ್ತೀವಿ ಅಡಿಗೆಗೆ, ಆದ್ರೆ ಹಣ್ಣುಗಳನ್ನ ನೇರವಾಗಿ ತಿನ್ನಕ್ ಇಷ್ಟಪಡಲ್ಲ. ಕೆಲವೊಬ್ರು ಹಣ್ಣುಗಳನ್ನ ತರಕಾರಿಯಾಗಿಯೂ ಉಪಯೋಗಿಸ್ಕೊಳ್ತಾರೆ ಅಡಿಗೆಗೆ. ಸುಲಭದ ಪ್ರಶ್ನೆ, ನೆನಪಾಗ್ತಾ ಇಲ್ಲವಾ? ಹಸಿಮೆಣಸಿನ ಹಣ್ಣನ್ನ ಯಾರು ಇಷ್ಟಪಟ್ಟು ತಿನ್ನಲ್ಲವಾ? ಹಸಿಮೆಣಸು, ಹಸಿಮೆಣಸಿನ ಕಾಯಿಯನ್ನ ಅಡಿಗೆಗೆ ಬಳಕೆ ಮಾಡ್ಕೊಳ್ತೀವಿ, ಆದ್ರೆ ಹಣ್ಣನ್ನ ಯಾರು ತಿನ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ಟೊಮೆಟೊ ಹಣ್ಣನ್ನು ಇಷ್ಟಪಡ್ತೀವಿ, ತಿಂತೀವಿ ನೇರವಾಗಿ ಅಲ್ವಾ? ಟೊಮೆಟೊ ಕಾಯನ್ನು ಇಷ್ಟಪಟ್ಟು ತಿನ್ನಕ್ಕೆ ಆಗಲ್ಲ ಅಲ್ವಾ? ಹಾಗೆ ಬಹಳ ಒಂಥರ ವಿಚಿತ್ರ. ಅದ ಈ ಟೊಮೆಟೊ ಹಸಿಮೆಣಸಿನಕಾಯಿ ಒಂದೇ ಕುಟುಂಬ, ಒಂದೇ ಸಸ್ಯ ಕುಟುಂಬ. ಆದರೆ ನೋಡಿ, ಅಲ್ಲಿ ಕಾಯಿ ನೇರವಾಗಿ ತಿನ್ಲಿಕ್ಕಾಗಲ್ಲ, ಇಲ್ಲಿ ಹಣ್ಣನ್ನು ನೇರವಾಗಿ ತಿನ್ನಕ್ಕಾಗಲ್ಲ. ಹಾಗೆ ಬದನೆ ಹಣ್ಣನ್ನು ಜನ ಇಷ್ಟಪಟ್ಟು ತಿನ್ನಲ್ಲ ಅಲ್ವಾ? ಹೌದು. ತರಕಾರಿಯಾಗಿ ಉಪಯೋಗಿಸ್ಕೊಳ್ಬಹುದು, ಬದನೆಕಾಯನ್ನ ಮತ್ತು ಬದನೆ ಹಣ್ಣನ್ನು ಬಳಕೆ ಮಾಡೋರು ಇದ್ದಾರೆ. ನೀವೆಲ್ಲ ಬೆಳ್ಕೊಂತೀರಲ್ಲ ಟೊಮೆಟೊ ಬದನೆ ಮೆಣಸಿನಕಾಯಿ? ಅಲ್ಲ, ಮನೆ ಹತ್ರನೇ ಬೆಳ್ಕೋಬಹುದು. ಏನು ಕುಂಡಗಳಲ್ಲಿ, ಚೀಲಗಳಲ್ಲಿ? ಅದನ್ನಂದ್ರೆ ನಮ್ಮ ಮಡಿಕೇರಿ ಅಂದ್ರೆ ಆಜ್ಕಾಲೆಲ್ಲ ತಗ್ಗು ಪ್ರದೇಶದಲ್ಲಿ ಬೇಗ ಆಗ್ತದೆ, ನಮ್ಮಲ್ಲಿ ಆಗೋದಿಲ್ಲ. ಹೌದಾ, ಬರೋದಿಲ್ವಾ? ಅಡಿಕೆ ಅನ್ನೋದಕ್ಕಿಂತ ತರಕಾರಿಗಳು, ಯಾವ ತರಕಾರಿಗಳನ್ನ ನೀವು ಮನೆ ಬಳಕೆಗೆ ಬೆಳ್ಕೊಂತೀರ? ಅಲ್ಲೆಲ್ಲ ಕುಂಬಳಕಾಯಿ, ಹಂಗಾದ್ರೆ ನೀವು ಮೆಣಸಿನಕಾಯಿ ಬದನೆಕಾಯಿ ಟೊಮೆಟೊ ಎಲ್ಲ ಮಾರುಕಟ್ಟೆಯಿಂದನೇ ತರಬೇಕು? ಬದನೆಕಾಯಿ ಆಗ್ತದೆ, ತೊಂದ್ರೆ ಇಲ್ಲ, ಗದ್ದೆಯಲ್ಲಿ ಆಗ್ಬೋದು, ನಮ್ಮ ಗದ್ದೆಯಲ್ಲಿ. ಓ, ಹಾಗೆ ಹಾಗೆ ಹಾಗೆ, ಟೊಮೆಟೊ ಆಗುದಿಂದ ಆಗ್ಬೋದು. ಸರಿನೆ ಸರಿನೆ. ಏನ್ ಓದಿದ್ರಿ? SLC. ಆಗ್ಲಿ ಆಗ್ಲಿ. ಮತ್ತೆ ಈಗ ಕೃಷಿ ಹಾಲದಲ್ಲಿ ಏನ್ ಕೆಲಸ ಮಾಡಿದ್ರಿ ತಾವು? ಕೃಷಿ ಈಗ ನಾವು ಸ್ವಲ್ಪ ಕಡಿಮೆ ಮಾಡುದು, ಅಂದ್ರೆ ಹೊರಗಡೆ ಹೋಗುದು ಕೃಷಿ ಮಾಡಿದ್ರೆ ಸ್ವಲ್ಪ. ಅಂದ್ರೆ ಕೃಷಿಯಲ್ಲಿ ಈಗ ತರಕಾರಿ ಸ್ವಲ್ಪ ನಾವು ಮಾರುಕಟ್ಟೆಯಲ್ಲಿ ನಮಗೆ ಕಷ್ಟ ಅಲ್ವಾ? ನಾವು ಅಡಿಕೆ, ತೆಂಗು, ರಬ್ಬರ್ ಇದು ಇಂಥದ್ದೇ ಇರುದು ಜಾಸ್ತಿ. ಆಗಿ ಅಡಿಕೆ ಪ್ರತ್ಯುತ್ತಮ. ಹೌದು. ಆಗ್ಲಿ ನಾಕ್ರೆ, ಧನ್ಯವಾದ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸರಿ ಮೂಡಿ ಬರ್ತಾ ಇದೆ. ಕರೆಗಳನ್ನ ಮಾಡ್ತಾ ಇದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಹೇಳಿ, ಯಾರು ತಾವು? ನಮಸ್ಕಾರ ಸರ್, ಎಡವನಾಡಿಂದ ಸುರೇಶ್ ಅಂತ. ಸುರೇಶ್ ಅವ್ರ ಎಲ್ಲಿಂದ? ಎಡವನಾಡು, ಸುಮಾರ್ಪೇಟೆ ತಾಲೂಕು. ಎಡವನಾಡು ಎಲ್ಲಿ ಬರುತ್ತೆ? ಹಾರಂಗಿ ಬ್ಯಾಕ್ ಸೈಡ್ ಸರ್. ಹಾರಂಗಿಯಿಂದ ಡ್ಯಾಮ್, ಹಾರಂಗಿ ಡ್ಯಾಮ್ಗೆ ಹತ್ತಿರ ಆಗುತ್ತೆ. ಹೌದು ಸರ್. ಏನ್ ಮಾಡ್ತೀರಿ ಸರ್? ಮುಳುಗಡೆ ಏರಿಯಾದವರು. ಎಷ್ಟು ಜಮೀನು ಇದೆ, ಏನೇನ್ ಬೆಳಿತೀರಿ ಹೇಳಿ ಸರ್? 1 ಎಕರೆ ಜಮೀನು ಇದೆ, ಕಾಫಿ ಮಾತ್ರ ಬೆಳಿತಾ ಇದ್ರಿ, ರೋಬರ್ಸ ಮತ್ತೆ ಅರಬಿ. ಮತ್ತೆ ನಿಮ್ಮ ಜೀವನವನ್ನ ಇದರಲ್ಲೇ ಸಾಗಿಸ್ತೀರಾ ಅಥವಾ ಬೇರೆ ತೋಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀರಾ ಅಥವಾ ಹೇಗೆ ನಿಮ್ದು? ತೋಟ ಮೊದಲು ಹೋಗ್ತಾ ಇದ್ದೆ, ಇವಾಗ ಸ್ಕೂಲ್ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಹೋ, ಸ್ಕೂಲ್ ಗಾಡಿ ಅಂದ್ರೆ ಚಾಲಕರಾಗಿ? ಚಾಲಕರಾಗಿ. ಓಹೋಹೋ, ಕೂಡಿಗೆ ಕೂಡಿಗೆ. ಹೌದು ಸರ್. ಆ ಕೆಲಸದ ಮಧ್ಯದಲ್ಲಿ ಸಮಯ ನೋಡ್ಕೊಂಡು ಕೃಷಿ ಕೆಲಸ ಮಾಡ್ಕೊಂಡು ಹೋಗ್ತೀರಿ, ಒಂದ್ ಎಕರೆ ಕಾಫಿ ಮತ್ತೆ ಕಾಳು ಮೆಣಸ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು ಸರ್, ಕಾಳು ಮೆಣಸ ಎಲ್ಲ ಇವಾಗ ಹೋಗ್ತಾ ಇದೆ ಸರ್. ಯಾಕೆ ಹೋಗುತ್ತೆ? ಅದು ಮಳೆ ಜಾಸ್ತಿ ಆದ್ರೆ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ಆದ್ರೆ ಇಲ್ಲಿ ಬರಲ್ಲ ಸರ್. ನಮ್ಮ ಎಡನಾಡಲ್ಲಿ ಒಂದು ಸ್ವಲ್ಪ ವರ್ಷ ಬರ್ತಾ ಇತ್ತು, ಇವಾಗ ಅದಕ್ಕೆ ಕೊಳೆ ರೋಗ ಬರ್ತಾ ಇದೆ. ಅದೇ ನೀರು ಬಸಿದ್ಕೊಂಡು ಹೋಗೋ ತರ ಕಾಲುವೆಗಳನ್ನ ಕೊಟ್ಕೊಂಡು ಇಲ್ಲಿ ಈ ಕೊಡಗಿನಲ್ಲಿ ಕೆಲವೊಬ್ಬರಂತೂ ಇನ್ನೂ ಮುಂದುವರೆದು ಅತಿ ಮಳೆ ಬೀಳುವ ಪ್ರದೇಶದಲ್ಲೂ ಕಾಳು ಮೆಣಸಿನ ಸುತ್ತೆಲ್ಲ ಈ ಪ್ಲಾಸ್ಟಿಕ್ ಹೊದಿಕೆನ ಕೊಟ್ಬಿಡ್ತಾರೆ ಶೀತ ಆಗ್ಬಾರ್ದಂತ. ಹೌದು ಸರ್, ನಮ್ದು ಜೋಗು ಪ್ರದೇಶ ಅಲ್ಲ, ಸ್ವಲ್ಪ ಅಲ್ಲ ಅದೇ ಅದನ್ನೇ ಲೆವೆಲ್ ಇದ್ದಾಗ್ಲೂ ನೀರು ಹೆಚ್ಚಾಯ್ತು, ಮಳೆ ಹೆಚ್ಚಾಯ್ತು, ಶೀತ ಹೆಚ್ಚಾಯ್ತು ಅಂದ್ರೆ ಕಾಳು ಮೆಣಸು ಉಳಿಯಲ್ಲ ಅಷ್ಟೇ ಅದು. ಹೌದು ಸರ್. ಅದಕ್ಕೆ ಕಾಲುವೆ ತೆಗೆದು ನೀರು ಹೊರಗಡೆ ಹೋಗೋ ರೀತಿಯಲ್ಲಿ ಮಾಡಿಬಿಟ್ರೆ ಕಾಳು ಮೆಣಸು ಉಳಿತತೆ, ಅಲ್ಲಿರೋ ಅಡಿಕೆ ಬಾಳೆ ಅಥವಾ ಏಲಕ್ಕಿ ಕಾಫಿಗೂ ಒಳ್ಳೇದು, ಕಾಫಿಗೂ ಸಹ ಶೀತ ಆಗ್ಬಾರ್ದು. ಹೌದು, ಅದಕ್ಕೆ ಕೊಳೆ ರೋಗ ಬರಲಿದ್ರು ಆ ಶೀತಕ್ಕೆ ಕಾಯಿ ಉದುರು ಹೋಗ್ಬಿಡುತ್ತೆ. ಗಿಡ ಇರುತ್ತೆ, ಈಗ ಕಾಳು ಮೆಣಸಿನಲ್ಲಿ ಬಳ್ಳಿ ಇರಲ್ಲ, ಆದ್ರೆ ಕಾಫಿಯಲ್ಲಿ ಗಿಡ ಇರುತ್ತೆ, ಅಡಿಕೆಯಲ್ಲೂ ಗಿಡ ಇರುತ್ತೆ, ಆದ್ರೆ ಫಸಲು ಸರಿ ಬರೋದಿಲ್ಲ. ಹಾಗಾಗಿ ನೋಡಿ, ಒಂದ್ ಎಕರೆಯಲ್ಲಿ ಸೊಗಸಾಗಿ ನೀವು ದುಡ್ಡು ಮಾಡಬಹುದು, ಇಳುವರಿನ ಪಡ್ಕೋಬಹುದು. ಹೌದು. ಒಂದು ಪ್ರಶ್ನೆ ತಮಗೆ ಸುರೇಶ್ ಅವರೇ, ಒಂದು ಹೆಕ್ಟೇರ್ ಅರಿಶಿನದ ಬೆಳೆಯಿಂದ ಎಷ್ಟು ಇಳುವರಿಯನ್ನ ನಾವು ಪಡಿಬಹುದು ಅಂತ? ಒಂದು ಹೆಕ್ಟೇರ್, ಒಂದು ಹೆಕ್ಟೇರ್ ಅಂದ್ರೆ ಎಷ್ಟು ಎಕರೆ ಅಂತ ಹೇಳ್ಬೋದ? ಒಂದು ಹೆಕ್ಟೇರ್ ಅಂದ್ರೆ ಒಂದೇ ಎಕರೆ ಬರೋದಲ್ಲ ಸರ್? ಒಂದು ಎಕರೆ ಬೇರೆ, ಒಂದು ಹೆಕ್ಟೇರ್ ಬೇರೆ. ಹೌದು, ನಮ್ಮಲ್ಲಿ ಹೆಕ್ಟೇರ್ ಅಲ್ಲ ಎಕರೆ ಅಂತ ಹೇಳ್ತಾರೆ. ಹೌದು, ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ. ಎರಡೂವರೆ ಎಕರೆ. ಹೌದು. ಈ ಒಂದು ಎರಡೂವರೆ ಎಕರೆ ಅರಿಶಿನದಿಂದ ಎಷ್ಟು ಇಳುವರಿಯನ್ನ ಪಡಿಬಹುದು, ಎಷ್ಟು ಟನ್? 60-70 ಟನ್ ಬೆಳಿಬಹುದು ಅಂತ ಹೇಳ್ತೀವಿ. 60-70 ಟನ್ ಅಷ್ಟು ಹೋಗ್ಬಿಟ್ರ ಎಕರೆಗೆ? ಇಲ್ಲ 30 ಬೆಳಿತಾ ಇದ್ರು ಮೊದ್ಲು. ನೀವು 30 ಅಂತ ಹೇಳಿದ್ರೆ ಬೆಳೆದ ತರ ಅದೇ ಸರಿ ಇದೆ. 18-30 ಟನ್ ಇಳುವರಿ ಪಡಿಬಹುದು ಅಂತ ಒಂದು ಅಂದಾಜು ಅಧ್ಯಯನಗಳ ಮೂಲಕ. 60 ಟನ್ ಬಹಳ ಕಷ್ಟವೇ. ಹೌದು. ನೀವು ಕ್ವಿಂಟಲ್ ಹೇಳಿದ್ರ ಟನ್ ಹೇಳಿದ್ರ? ಕ್ವಿಂಟಲ್. ಓಹೋ, ಕ್ವಿಂಟಲ್. ಕ್ವಿಂಟಲ್ ಆದ್ರೂ ವ್ಯತ್ಯಾಸ ಆಯ್ತು. ಒಂದು 18-30 ಟನ್ ಇಳುವರಿಯನ್ನ ಅರಿಶಿನದಲ್ಲಿ ಪಡ್ಕೋಬಹುದು, ಹಸಿ ಅರಿಶಿನ. ಹೌದು, ಅರಿಶಿನವನ್ನು ನೀವು ಹಾಕಬಹುದು ನಿಮ್ ತೋಟದಲ್ಲಿ. ಶುಂಠಿಯನ್ನು ಮನೆ ಬಳಕೆಗೆ ಹಾಕಬಹುದು. ಆದ್ರೆ ನಾವು ಸಿಲ್ವರ್ ಜಾಸ್ತಿ ಬೆಳಿದೇವಲ್ಲ ಸರ್, ಅದ್ರ ಮೇಲೆ ಅದು ಸೊಪ್ಪು ಬಿದ್ರೆ ಅಷ್ಟು ಸಮಂಜಸವಾಗಿ ಬರಲ್ಲ ಸರ್. ಅಲ್ಲ, ಆದ್ರೂ ಹಾಕಬಹುದು, ಮನೆ ಬಳಕೆಗೆ ಆಗೋಷ್ಟು ಸಿಗುತ್ತೆ. ಸ್ವಲ್ಪ ಅದೆಲ್ಲ ಹಾಕೊಳ್ತೇವೆ ಸರ್. ಹೌದು ಹೌದು. ರೇಡಿಯೋ ಎಷ್ಟು ವರ್ಷದಿಂದ ಕೇಳ್ತದ್ರಿ ಸುರೇಶಣ? ಇವಾಗ ಒಂದು 10 ವರ್ಷದಿಂದ ಸರ್, ಯಾಕಂದ್ರೆ ಅಲ್ಲಿ ಆ ಕಡೆ ಈ ಕಡೆ ಅಂತೇಳಿ ಬೆಂಗಳೂರು ಹಾಗೆ ಹೀಗೆ ಅಂತೇಳಿ ಸುತ್ಕೊಂಡೇ ಇದ್ದೋ. ಅವಾಗ ಒಂದು 10 ವರ್ಷದಿಂದ ಬಂದ, ಈಗ ಸೆಟ್ಲ್ ಆಗಿದ್ದೀವಿ ಅಷ್ಟೇ. ಅಲ್ವಾ? ಹೌದು ಸರ್. ಒಳ್ಳೇದಾಗ್ಲಿ, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಕರೆ ಮಾಡಿ, ಹೊಸಬರಿಗೆ ಅವಕಾಶ ಇರಲಿ. 200006 ಈ ಸಂಖ್ಯೆ. ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನೀವು ಸಂಪರ್ಕ ಮಾಡಲಿಕ್ಕಿರುವ ದೂರವಾಣಿ ಸಂಖ್ಯೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ. ಹಾಂ, ಮಾತಾಡಿ. ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ಹಾ, ಸ್ವಾಮಿ ಅಂದ್ರಲ್ವಾ? ಹಾ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ಯಾವ ಊರಿನವರು ಸ್ವಾಮಿ ಅವರೇ? ವಿರಾಜಪೇಟೆ ತಾಲೂಕು ಕದ್ನೂರು ಸರ್. ವಿರಾಜಪೇಟೆ ತಾಲೂಕು ಕದ್ನೂರು. ಹಲೋ, ಏನು ಹೇಳ್ತಾ ಇದ್ರಿ? ಮುಂದೆ ಅಂತ ಮುಂದೆ ನಾನು ಕೃಷಿ ಇದರಲ್ಲಿ ಇದು ಪ್ರಯೋಜನ ಕೊಟ್ಟಿದ್ದೀನಿ, ಭತ್ತದ ಬೆಳೆಯಲ್ಲಿ. ಹೌದಾ? ಎಂತ ಸ್ವಾಮಿ ನಿಮ್ದು ಪೂರ್ಣ ಹೆಸರು? ಪೂರ್ಣ ಹೆಸರು ಸೋಮಯ್ಯ, ಎ ಎಂ ಸೋಮಯ್ಯ ಕದನೂರು ಅಂತ. ಹೌದಾ? ಹೌದು ಸರ್. ಎ ಎಂ ಸೋಮಯ್ಯ, ಈ ವರ್ಷ ಎಷ್ಟು ಬೆಳೆದ್ರಿ ಭತ್ತ? 100 ಬಟ್ಟಿ ದುಡ್ಡಿ. 100 ಬಟ್ಟಿ ಗದ್ದೆ ಹಾಕಿದ್ರಿ? ಹೌದು ಸರ್, 3 ಎಕರೆ. 3 ಎಕರೆ ಚಿಲ್ಲರೆ ಬರ್ತದೆ. ಯಾವ್ದು ತಳಿ ಹಾಕಿ ಹೊಡಿದಿರಿ? ದೊಡ್ಡಿ ದೊಡ್ಡಿ ಭತ್ತ ಹಾಕಿದ್ದೀನಿ ಸರ್. ದೊಡ್ಡಿ. ಯಾವಾಗ್ಲೂ ದೊಡ್ಡಿನ ಬೆಳಿತೀರಾ? ಸುಮಾರು ವರ್ಷ ಹತ್ತು ಮೂವತ್ತು ಮೂವತ್ತೈದು ವರ್ಷ ದೊಡ್ಡ ಬೆತ್ತನೆ ಬೆಳೆಯುದು ಸರ್. ನಮ್ಮಲ್ಲಿ ಬೆಳೆಯೋದು. ಓಹೋ, ಯಾಕೆ ಬೆಳೀತಾ ಬಂದಿದ್ರಿ ಮೂವತ್ ಮೂವತ್ತೈದು ವರ್ಷದಿಂದ ದೊಡ್ಡ ಭತ್ತವನ್ನೇ? ಸ್ವಲ್ಪ ಬೆಲೆ ಬೆಲೆ ಹೆಚ್ಚಿಗೆ ಇರುತ್ತೆ ಅಲ್ವಾ ವ್ಯಾಪಾರಕ್ಕೆ. ಊಟಕ್ಕೆ ಬಳಸ್ಕೊಳ್ತೀರಾ? ಊಟಕ್ಕೆ ಒಂದು ಇಪ್ಪತ್ತು ಮೂವತ್ತು ಬಟ್ಟಿ ಬೆಳ್ಕೊಳ್ತೀವಿ ಸಣ್ಣ ಭತ್ತ. ಓ, ಸಣ್ಣ ಭತ್ತವನ್ನ ಬೆಳ್ಕೊಂತೀರಿ, ದೊಡ್ಡ ಭತ್ತನೆಲ್ಲ ಕೊಟ್ಬಿಡ್ತೀರಾ? ಹೌದು ಸರ್, ಹೌದು ಸರ್. ಅದು ಯಾವ್ದಕ್ಕೆ ಹೋಗುತ್ತೆ ಅಂತ ಹೇಳ್ತೀರಿ ತಾವು? ಏನ್ ಸರ್, ದೊಡ್ಡ ಭತ್ತವನ್ನು ಯಾವ್ದಕ್ಕೆ ಉಪಯೋಗಿಸ್ಕೊಳ್ತಾರ ಅಂತ ಹೇಳ್ತೀರಿ? ನಮ್ಗೆ ಗೊತ್ತಿದೆ ಅಂತ ನಾವೆಲ್ಲ ಮಾತಾಡೋದ್ಕಿಂತ ನಿಮ್ಮಿಂದ ಉತ್ತರ ಬರ್ಲಿ, ಜನಗಳಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ಹೌದು, ದೊಡ್ಡ ಭತ್ತ ಅಲ್ದಲ್ಲ ಇನ್ನು ಬೇರೆ ಬೇರೆ ಭತ್ತವನ್ನ ಅವಲಕ್ಕಿ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ, ಯಾವ್ದಾದ್ ಇರ್ಬೋದು ಅಂತ ಹೇಳ್ತೀರಿ? ಬೆಳಿ ಆಗಿರ್ಬೋದು. ಕ್ಯಾಸಕ್ಕಿ, ಅದ ಕ್ಯಾಸಕ್ಕಿ, ಕಜಬಿಳಿಯ. ಹೌದು. ಇಂಟಾನು ಬಳಕೆ ಮಾಡ್ಕೊಳ್ತಾರ? ಇಂಟಾನು ಇದು ಇದಕ್ಕೆ ಆಗಲ್ಲ ಸರ್, ಅದು ಉರಿ ಉರಿಲಿ ಉರಿ ಮಾಡಲಿಕ್ಕೆಲ್ಲ ಹೋಗುತ್ತೆ ಅಷ್ಟೇ. ಪುರಿ ಮಾಡಲಿಕ್ಕೆ. ಹೌದು. ಕಾಫಿ ಎಷ್ಟು ಎಕರೆ ತೋಟ ಇದೆ? ನಮಗೆ ಮೂರು ಚಿಲ್ಲರೆ ಇದೆ ಸರ್, ಮೂರು ಎಕರೆ ಚಿಲ್ಲರೆ. ಮೂರು ಎಕರೆ, ಐದು ಎಕರೆ ಜಮೀನು ಗದ್ದೆ. ಅಡಿಕೆ, ಕಾಫಿ, ಬಾಳೆ. ನಿಮ್ ಕಡೆಗೆ ಆನೆಗಳ ಸಮಸ್ಯೆ ಇಲ್ಲ? ಇಲ್ಲ ಸರ್, ಆನೆ ಯಾವುದು ಕಾಡು ಪ್ರಾಣಿಗಳಿಗೆ ಯಾವ್ದು ಗಲಾಟೆ ಕಮ್ಮಿ. ಓ, ಯಾವ ಕಾಡು ಪ್ರಾಣಿನ ಪ್ರವೇಶ ಇಲ್ಲ ನಿಮ್ ಕಡೆಗೆ? ಇಲ್ಲ ಇಲ್ಲ ಸರ್, ಫಾರೆಸ್ಟ್ ಹತ್ತಿರ ಇಲ್ಲ, ಆದ ಕಾರಣ ಸ್ವಲ್ಪ ದೂರ ಆದ ಕಾರಣ ಕಾಡು ಪ್ರಾಣಿಗಳ ಗಲಾಟೆ ಕಮ್ಮಿ. ಆನೆ ಆಗಲಿ ಚಿರತೆ ಗಿರತೆ ಯಾವುದಿಲ್ಲ ಸರ್. ಓಹೋ, ಸರಿನೆ. ಅಪರೂಪಕ್ಕೆ ಆನೆಗಳು ಅಥವಾ ಚಿರತೆ ಅಥವಾ ಹಂದಿಗಳು ಬರೋದು ಇಲ್ವಾ? ಒಂದೊಂದ್ಸತಿ ಅಲವಾಗ ಒಂದ್ಸತಿ ಬರ್ತಾ ಇರ್ತೇವೆ ಆನೆಗಳು ಅಷ್ಟೇ. ಬಹಳ ಅಪರೂಪ ಅಲ್ವಾ? ಅಪರೂಪ ಅಪರೂಪ, ಒಂದೋ ಎರಡು ಬರುತ್ತೆ ಚಾಲವರ ನೋಡಿ. ಕೆಲವೊಬ್ರು ಆನೆಗಳು ಹೆಚ್ಚು ಬರೋ ಪ್ರದೇಶದವ್ರು ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಇವ್ರು ಪುಣ್ಯವಂತರಪ್ಪ ಅಂತ ಅನ್ಕೊಂತಾರೆ ನಿಮ್ ಬಗ್ಗೆ. ಹೌದು ಸರ್, ಹೌದು ಸರ್, ನಾವು ಇಲ್ಲಿ ಯಾವ್ದಿಲ್ಲ ಸರ್, ಆನೆಗಾಲಿ ವಿಲಿ ಚಿರತೆ ಯಾವ್ದಿಲ್ಲ. ವಿರಾಜಪೇಟೆಯಿಂದ ಕದನೂರು ಎಷ್ಟು ದೂರ ಆಗುತ್ತೆ ಸೋಮಾಯಿನವ್ರೆ? ನೂರು ಕಿಲೋಮೀಟರ್ ಆಗುತ್ತೆ ಸರ್, ವಿರಾಜಪೇಟೆ ಮೂರು ಕಿಲೋಮೀಟರ್ ಆಗುತ್ತೆ. ನಿಮ್ಮ ಸಂಖ್ಯೆನೇ ಹೇಳ್ಬೋದಾ ಸೋಮಾಯಿನವ್ರೆ? ನಾನು ಸರ್ ನಾನು ಕೊಟ್ಟಿದ್ದೀನಿ ಸರ್, 948 948 11 33054. ನಾನು ಕೃಷಿ ದೊಡ್ಡ ಬೆಳೆಯಲ್ಲಿ ಸುಮಾರು ಇದೆಲ್ಲ ಕೊಟ್ಟಿದ್ದೀನಿ, ಕೊಟ್ಟಿರ್ತೇನೆ. ಆಗ್ಲಿ, 948 11 33 054 054. ಓಕೆ, ರೇಡಿಯೋ ಕೇಳ್ತಾ ಇರ್ತೀರಿ ಅಲ್ವಾ? ಕೇಳ್ತಾ ಇರ್ತೀನಿ ಸರ್, ಟೈಮ್ ಸಿಕ್ಕಾಗ ಗದ್ದೆ ಗದ್ದೆ ಹೊಲಕ್ಕೆಲ್ಲ ಹೋಗಿ ಏಳು ಗಂಟೆಯಿಂದ ಎಂಟೂವರೆ ಗಂಟೆ ಕೇಳ್ತಾ ಇರ್ತೀನಿ. ಪ್ರಶ್ನೆ ತಮಗೆ ಹೇಳಿ ಸರ್, ಯಾವ ಸಾಂಬಾರು ಬೆಳೆಗಳಲ್ಲಿ ಹೂಗಳು ಕಾಣ್ತವೆ ಆದ್ರೆ ಬೀಜಗಳು ಕಾಣೋದಿಲ್ಲ? ಈಗ ಉದಾಹರಣೆಗೆ ಕಾಳು ಮೆಣಸಿನಲ್ಲಿ ಹೂ ಕಾಣುತ್ತೆ, ಬೀಜನೂ ಕಾಯಿ ಬೀಜ ಕಾಣುತ್ತೆ, ಆದ್ರೆ ಕೆಲವೊಂದು ಬೆಳೆಗಳಲ್ಲಿ ಹೂ ಕಾಣುತ್ತೆ, ಸುಂದರವಾದ ಹೂಗಳು ಕಾಣ್ತವೆ, ಆದ್ರೆ ಆ ಹೂಗಳಿಂದ ಬೀಜಗಳು ಮೂಡೋದಿಲ್ಲ, ಯಾವುದು, ಯಾವ ಸಾಂಬಾರು ಬೆಳೆ ಅಂತ ನೀವು ಬೆಳಿತಿರ್ಬೋದು ಅಂತ ಅನ್ಸುತ್ತೆ ಆ ಸಾಂಬಾರು ಬೆಳೆಗಳನ್ನ? ಎಳ್ಳು. ಎಳ್ಳು ಸಾಂಬಾರು ಬೆಳೆ ಅಲ್ಲ. ಅಲ್ಲ, ಎಳ್ಳಲ್ಲಿ ಹೂ ಬಂದಾಗ ಬೀಜ ಬಂದೇ ಬರುತ್ತೆ, ಸಾಂಬಾರು ಬೆಳೆ. ಹೂಗಳು ಚಂದ ಕಾಣ್ತವೆ, ದೊಡ್ಡ ದೊಡ್ಡ ಹೂಗಳು ಬರ್ತವೆ, ಆದ್ರೆ ಬೀಜನ ಕಾಣೋದಿಲ್ಲ. ಯಾವ ಸಾಂಬಾರು ಬೆಳೆಗಳು ಇಲ್ಲಿ ಕೊಡಗಿನಲ್ಲಿನೂ ಇವನ್ನ ಬೆಳೀತಿದ್ದಾರೆ? ನೀವು ಅದನ್ನು ಬಳಕೆ ಮಾಡ್ಕೊಳ್ತೀರಿ? ಒಂದ್ ಸಮಯ ಬೆಳೆದೇ ಇದ್ರೂ ಬಳಕೆ ಮಾಡ್ಕೊಳ್ತೀರಿ? ಗೊತ್ತಾಗ್ತಾ ಅಲ್ವಾ? ಓಕೆ, ಉತ್ತರ ಹೇಳ್ಬಿಟ್ಟು ಕಾರ್ಯಕ್ರಮ ಮುಗಿಸೋಣ ಅಂತ ಅನ್ಕೊಳ್ತಾ ಇದೀವಿ. ನೋಡಿ, ನೀವು ಶುಂಠಿನ ಬೆಳ್ಕೊಂಡಿದ್ದೀರಿ ಅಲ್ವಾ? ಶುಂಠಿ ಬೆಳೆದಿದ್ದೀರಿ? ಹೌದು. ಶುಂಠಿಯಲ್ಲಿ ಹೂ ಬರುತ್ತೆ ಅಲ್ವಾ? ಹೂ ಬರುತ್ತೆ, ಬೀಜ ಬರಲ್ಲ. ಅರಿಶಿನದಲ್ಲೂ ಹೂ ಬರುತ್ತೆ, ಬೀಜ ಬರೋದಿಲ್ಲ? ಇಲ್ಲ, ಇಲ್ಲ ಸರ್. ನೆಲಮಾಂಗಾಯಿ ಅಥವಾ ಮಾಂಗಾಯಿ ಶುಂಠಿಯಲ್ಲಿನೂ ಹೂ ಬರುತ್ತೆ, ಬೀಜ ಬರೋದಿಲ್ಲ ಅಲ್ವಾ? ಬೀಜ ಬರೋದಿಲ್ಲ. ಇವೆಲ್ಲವೂ ಸಾಂಬಾರು ಬೆಳೆಗಳೇ. ಹೌದು ಹೌದು, ಆಗ್ಲಿ, ಒಳ್ಳೇದಾಗ್ಲಿ. ನಮಸ್ಕಾರ. ಕೇಳಿದ್ರೆ ಕಾರ್ಯಕ್ರಮ ಮುಗಿಸುವ ಹೊತ್ತಾಯ್ತು, ಸಮಯ ಮೀರ್ತಾ ಇದೆ, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕು. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ

ಮೂತ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ನ್ಯೂ ಲೇಟೆಸ್ಟ್ ಫರ್ನಿಚರ್ ಉದ್ಘಾಟನಾ ಬಂಪರ್ ಆಫರ್ 6x5 ಕಾಟ್ ಡ್ರೆಸ್ಸಿಂಗ್ ಟೇಬಲ್ 3-ಡೋರ್ ವಾರ್ಡ್ರೋಬ್ ಬೆಡ್ ಸೈಡ್ ಟೇಬಲ್ ಕಾಂಬೋ ಆಫರ್ ನಲ್ಲಿ 24,900 ರೂಪಾಯಿಗೆ ನಮ್ಮ ಸ್ವಂತ ಫ್ಯಾಕ್ಟರಿಯಿಂದ ನಿಮಗೆ ಬೇಕಾದ ಡಿಸೈನ್ ನಲ್ಲಿ ಫರ್ನಿಚರ್ ಮಾಡಿಕೊಡಲಾಗುವುದು ನ್ಯೂ ಲೇಟೆಸ್ಟ್ ಫರ್ನಿಚರ್ ಚಿಕ್ಕಣ್ಣ ಕಾಂಪ್ಲೆಕ್ಸ್ ಮೂರ್ನಾಡು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಗೆಳೆಯರ ಬಳಗ ಚೆಟ್ಟಿಮಾನಿ ಇವರ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವು ಇದೇ 25ರಂದು ನಡೆಸಲು ತೀರ್ಮಾನಿಸಲಾಗಿತ್ತು ಇದೀಗ ನಿಷೇಧಾಜ್ಞೆ ಇರುವುದರಿಂದ ಮುಂದೂಡಲಾಗಿದ್ದು ಸೆಪ್ಟೆಂಬರ್ 4ರಂದು ಭಾನುವಾರ ಚೆಟ್ಟಿಮಾನಿ ಕುದುಪಜೆ ಗದ್ದೆಯಲ್ಲಿ ನಡೆಯಲಿದೆ ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಳ್ಳುವ ತಂಡಗಳು ಸೆಪ್ಟೆಂಬರ್ 3ರ ಸಂಜೆ 5 ಗಂಟೆ ಒಳಗೆ ಮೈದಾನ ಶುಲ್ಕದೊಂದಿಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು ಸಂಪರ್ಕಿಸಿ ಪ್ರಶು ಸುಳ್ಳೆ ಕೊಡಿ 9482424174 ಮನೀಶ್ ಕೊಟ್ಟಂಡ 9483114934 ನಾಡಿನ ಜನತೆಗೆ ಕೈಲ್ ಮುಹೂರ್ತ ಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಪ್ರಭಾಕರ್ ಭಂಡಾರಿಯಲ್ಲಿ ಡೈನೆಕ್ಸ್ ಕಂಪನಿಯ ಹೊಸ SPBL ಸಿಂಗಲ್ ಬ್ಯಾರಲ್ ಗನ್ ಈಗ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಇದರೊಂದಿಗೆ ತೋಟಗಳು ಉಚಿತ ಬನ್ನಿ ಅಧಿಕೃತ ಮಾರಾಟಗಾರರು ಮೆಸರ್ಸ್ ಬಿ ಪ್ರಭಾಕರ್ ಭಂಡಾರಿ ಮಹದೇವಪೇಟೆ ಮಡಿಕೇರಿ ಕಾಲ್ 2299937 ಕೇವಲ 1 ಗಂಟೆಯಲ್ಲಿ LPG ಗ್ಯಾಸ್ ಸಂಪರ್ಕ ಪಡೆಯಿರಿ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ ಗ್ಯಾಸ್ಗೆ ಕಾಯಬೇಕಿಲ್ಲ ಮನೆಬಾಗಿಲಿಗೆ ವಿತರಣೆ ಜಗತ್ತಿನ ಪ್ರಮುಖ ಅಗ್ರಗಣ್ಯ 5 ತೈಲ ಉತ್ಪಾದನಾ ಕಂಪನಿಗಳಲ್ಲಿ ಒಂದಾದ ಟೋಟಲ್ ಗ್ಯಾಸ್ ಚೇರಂಬಾಣೆ ಹೊನ್ನಂಪೇಟೆ ನಾಪೊಕ್ಲು ಮೂರ್ನಾಳು ಮಾದಾಪುರ ವಿರಾಜಪೇಟೆ ಅಮ್ಮತ್ತಿ ಗೋಣಿಕೊಪ್ಪ ಹಾಗೂ ಸಿದ್ದಾಪುರದಲ್ಲಿದ್ದು ಕುಟ್ಟ ಹಾಗೂ ಕುಶಾಲನಗರಕ್ಕೆ ಡೀಲರ್ಸ್ ಬೇಕಾಗಿದ್ದಾರೆ 15 ವರ್ಷ ಪೂರೈಸಿರುವ ನಮ್ಮ ಸಂಸ್ಥೆ 10,000ಕ್ಕೂ ಅಧಿಕ ಗ್ರಾಹಕರನ್ನು ಹೊಂದಿದೆ ಗೃಹ ವಾಣಿಜ್ಯ ಕೈಗಾರಿಕೆ ಹಾಗೂ ವಾಹನಗಳಲ್ಲಿ ಬಳಕೆ ಮಾಡಬಹುದು ಮಹೇಶ್ ಗ್ಯಾಸ್ ಏಜೆನ್ಸಿ ಟೋಟಲ್ ಗ್ಯಾಸ್ ವಿತರಕರು ಪಂಪಿನಕೆರೆ ಹತ್ತಿರ ಮಡಿಕೇರಿ ಕಾಲ್ 9108185453 ಕಡಗದಾಳು ಗ್ರಾಮ ಪಂಚಾಯತಿಯ 2021-22 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಾಳೆ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಶ್ರೀ ಸುಕ್ರುಗೌಡ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಜಯಣ್ಣ ಬಿಟಿ ಅವರ ಉಪಸ್ಥಿತಿಯಲ್ಲಿ ಕಡಗದಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಕೊಠಡಿಯಲ್ಲಿ ನಡೆಯಲಿದೆ ಗ್ರಾಮಸ್ಥರೆಲ್ಲರೂ ಪಾಲ್ಗೊಳ್ಳುವಂತೆ ಕಡಗದಾಳು ಗ್ರಾಮ ಪಂಚಾಯತಿ ಕೋರಿದೆ ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್ ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ದೇಶದ ಅತ್ಯಂತ ಬೇಡಿಕೆ ಹಾಗೂ ಜನಪ್ರಿಯ ಜಾವಾ ಮತ್ತು SD ಮೋಟಾರ್ ಬೈಕ್ಗಳು ಇದೀಗ ನಿಮ್ಮದೇ ಕೊಡಗಿನಲ್ಲಿ ನಾವು ನಿಮ್ಮ ಕುಶಾಲನಗರದ ಬೈಚನಹಳ್ಳಿಯಲ್ಲಿ ಅದ್ದೂರಿ ಶುಭಾರಂಭ ಇದೇ 2022 August 28 ಬನ್ನಿ ಹೆಮ್ಮೆಯೊಂದಿಗೆ ಜಾವಾ ಮತ್ತು SD ಕುಟುಂಬದ ಸದಸ್ಯರಾಗಿ ಮಾಹಿತಿಗೆ ಕರೆ ಮಾಡಿ 9590000910 ಅಥವಾ 9513719293 ಟೆಸ್ಟ್ ಡ್ರೈವ್ ಮಾಡಿ ಖಚಿತ ಬಹುಮಾನ ಪಡೆಯಿರಿ ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಮಡಿಕೇರಿ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 26ರಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿ ಪೆನ್ಷನ್ ಲೈನ್ನಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಆಹ್ವಾನ ಪತ್ರಿಕೆಯನ್ನು ಕಳಿಸಲಾಗಿದ್ದು ತಲುಪದೇ ಇದ್ದರೂ ಸದಸ್ಯರು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ ಹಾಗೂ ಬ್ಯಾಂಕಿನಲ್ಲಿ ಸಾಲ ಪಡೆದ ಸುಸ್ತಿದಾರರಲ್ಲದ ಸಾಲಗಾರರ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡಲು 2021-22 ಸಾಲಿನಲ್ಲಿ SSLC %90 ದ್ವಿತೀಯ PUC %85 ಪದವಿ ಪರೀಕ್ಷೆಯಲ್ಲಿ %70 ಅಂಕ ಗಳಿಸಿದ ಮಕ್ಕಳ ಮಾಹಿತಿಯನ್ನು ಪೋಷಕರು ಇದೇ 24ರ ಒಳಗಾಗಿ ಭಾವಚಿತ್ರದೊಂದಿಗೆ ಬ್ಯಾಂಕಿಗೆ ತಲುಪಿಸುವಂತೆ PLD ಬ್ಯಾಂಕಿನ ಆಡಳಿತ ಮಂಡಳಿಯ ಪರವಾಗಿ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ ಕೊಡಗಿನಾದ್ಯಂತ ಚಿನ್ನದ ಹೊಂಗಿರಣವನ್ನು ಸೂಸುತ್ತಿರುವ ಕುಶಾಲನಗರದ ಪಾರಸ್ ಪೃಥ್ವಿ ಜುವೆಲ್ಸ್ ಸ್ಥಳಾಂತರಗೊಂಡು ಅತಿ ವಿಶಾಲವಾದ ಮಳಿಗೆಗೆ ಅದ್ದೂರಿ ಶುಭಾರಂಭ ಇದೇ August 28 ಭಾನುವಾರ ಉದ್ಘಾಟನಾ ಪ್ರಯುಕ್ತ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳ ಮೇಲೆ 2022 ರೂಪಾಯಿಗಳ ರಿಯಾಯಿತಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ ಪ್ರತಿ ಕೆಜಿ ಬೆಳ್ಳಿಯ ಮೇಲೆ 3,333 ರೂಪಾಯಿಗಳ ಕಡಿತ ಪಾರಸ್ ಪೃಥ್ವಿ ಜುವೆಲ್ಸ್ ಬಿಎಂ ರೋಡ್ ಕುಶಾಲನಗರ ಜಾಹೀರಾತುಗಳು ಪ್ರಸಾರವಾದವು ನಿಧನ ಸುದ್ದಿ ಬೆಟ್ಟಗೇರಿ ಬಕ್ಕ ಕಡ್ಲೇರ ಕುಟುಂಬದ ಪಟ್ಟಿದಾರರ ಕಾರ್ಯಪ್ಪ ಬಾಬು ಅವರು ಇಂದು ನಿಧನರಾದರು 89 ವರ್ಷ ಪ್ರಾಯದ ಕಡ್ಲೇರ ಕಾರ್ಯಪ್ಪ ಬಾಬು ಅವರ ಅಂತಿಮ ದರ್ಶನ ನಾಳೆ ಬೆಂಗೂರು 50 ಕ್ಲುವಿನಲ್ಲಿ ಮಗ ರಮೇಶ್ ಅವರ ಮನೆಯಲ್ಲಿ ದಫನ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೆಟ್ಟಗೇರಿ ಬಕ್ಕದಲ್ಲಿ ನಡೆಯಲಿದೆ ಚೈಂಡಾಣೆ ಮರಂದೋಡ ಗ್ರಾಮದ ಮೇರಿಕೊಪ್ಪ ಮನೆಯಲ್ಲಿ ವಾಸವಿದ್ದ ಮೊಗೇರ ಗೋಪಾಲ್ ಅವರು ಇಂದು ನಿಧನರಾದರು. 67 ವರ್ಷ ಪ್ರಾಯದ ಮೊಗೇರ ಗೋಪಾಲ್ ಅವರ ಅಂತ್ಯಕ್ರಿಯೆ ನಾಳೆ 10 ಗಂಟೆಗೆ ಕುಟಂಡ ಸುನೀಲ್ ಮೊಣ್ಣಪ್ಪ ಅವರ ಲೈನ್ ಮನೆಯಲ್ಲಿ ನಡೆಯಲಿದೆ. ಕಗ್ಗೋಡ್ಲು ಗ್ರಾಮದ ಅಂಬೆಕಲು ಶಿವಪ್ಪ ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಅಂಬೆಕಲು ಶಿವಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್.